ಕನಸಿದೆ ನೂರಾರು, ಈ ಕನಸಿನ ನಡುವಿನಲ್ಲಿ ಸಣ್ಣ ಪ್ರಭು ನೂರಾರು. ಲೋಕ ಹೇಳೋ ನೀತಿ ಬೇರೆ, ಈ ಪ್ರೀತಿಯೇ ಬೇರೆ, ನಮ್ಮ ನಡುವೆ ಬರಲಿ ಯಾರೆ ಪ್ರೇಮಿಸುವೆ ಬಾರೆ. ನನ್ನ ನಿನ್ನ ಪ್ರೀತಿಯಲ್ಲಿ ಕನಸಿದೆ ನೂರಾರು, ಈ ಕನಸಿನ ನಡುವಿನಲ್ಲಿ ಸೆಳೆದವು ನೂರಾರು. ನನ್ನ ಗುರುತಿಡುವೆ, ನಿನ್ನ ಪ್ರತಿ ನಗುಗಳು ನನ್ನ ನೆನಪಿಡುವೆ, ನಿನ್ನ ಅಂದ ಚಂದ ಕಂಡು ಸೋತು ಬಿಡುವೆ, ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಗುರುತಿಡುವೆ, ನಿನ್ನ ಪ್ರತಿ ನಗುಗಳು ನನ್ನ ನೆನಪಿಡುವೆ, ನಿನ್ನ ಅಂದ ಚಂದ ಕಂಡು ಸೋತು ಬಿಡುವೆ. ಚೆಲುಗು ಬೇರೆ ಗುರುಗು ಬೇರೆ ಬೆಸುಗೇನೆ ಬೇರೆ, ನೆನಪು ಬೇರೆ ಮರೆಬು ಬೇರೆ ನಡೆಯೋದೆ ಬೇರೆ. ನನ್ನ ನಿನ್ನ ಪ್ರೀತಿಯಲ್ಲಿ ಕನಸಿದೆ ನೂರಾರು, ಈ ಕನಸಿನ ನಡುವಿನಲ್ಲಿ ಸೆಳೆದವು ನೂರಾರು. ಸವಿನೇನ ಪಲ್ಲೆ ಲೋಕ ಮರಿ ಪಲ್ಲೆ, ನಿನ್ನ ಮುಖ ನೋಡದೆ ಹೇಗೆ ಇರ ಪಲ್ಲೆ, ಎದೆಯನ್ನ ಬಗೆದು ಜೀವ ಕೊಡಬಲ್ಲೆ. ನಿನ್ನ ಸವಿನೇನ ಪಲ್ಲೆ ಲೋಕ ಮರಿ ಪಲ್ಲೆ, ನಿನ್ನ ಮುಖ ನೋಡದೆ ಹೇಗೆ ಇರ ಪಲ್ಲೆ, ಎದೆಯನ್ನ ಬಗೆದು ಜೀವ ಕೊಡಬಲ್ಲೆ. ಉಸಿರಿನ ಮೇಲೆ ಹೃದಯ ಬನ್ನಿರಿಸಿ ಉಗುವೆ ನಿನ್ನ ಹೆಸರೆ. ಜಗವೇ ಬೇರೆ ಜನರೇ ಬೇರೆ ಪ್ರೇಮಿಗಳೇ ಬೇರೆ. ನನ್ನ ನಿನ್ನ ಪ್ರೀತಿಯಲ್ಲಿ ಕನಸಿದೆ ನೂರಾರು, ಈ ಕನಸಿನ ನಡುವಿನಲ್ಲಿ ಸೆಳೆದವು ನೂರಾರು. ಜೂಲಿ, ನಾನು ನಾಳೆನೇ ಊರಿಗೆ ಹೋಗ್ತಾ ಇದ್ದೀನಿ. ಇಷ್ಟು ಬೇಗನ? ಹಾಂ, ನಾಲ್ಕು ತಿಂಗಳಲ್ಲಿ ವಾಪಸ್ ಬರ್ತೀನಿ. ಇಷ್ಟೊಂದು ದಿವಸನಾ? ಕಮಾನ್, ನಾಲ್ಕು ತಿಂಗಳು ಅನ್ನೋದು ಹೀಗೆ ಕಳೆದೋಗುತ್ತೆ.